ಹೇಗಾದರೂ ನಮ್ಮ ಬದುಕಿನ 24 ಗಂಟೆ ಆಯುಸ್ಸನ್ನು ಹೇಳುವವನು. ಆಮೇಲೆ ಬದುಕಿದ್ದ ಸ್ವಲ್ಪ ನೀರು ತಿಂದು ಬದುಕಲಿ ಅಂತ ನೀರನ್ನು ಹೀರಿ ಮಳೆ ಬರೆಸುವುದು. ಹಾಗೆ ಮಳೆ ಬರೆಸಿ ಬದುಕಿಸುವವರು ಅವನೇ. ನಮ್ಮ ಆಯುಸ್ಸನ್ನು ಹೀರುವವನು ಅವನೇ. ಯಾರು ಕೊಡ್ತಾನ ಅವನೇ ಕಸಿಕೊಳ್ಳುವಂತ ಬರುವವನು ಅವನೇ ಕಸಿದುಕೊಂಡು. ಹೀಗೆ ಸೂರ್ಯ ನೀರು ಹೀರುವವನು ಮತ್ತು ಒಂದು ದಿವಸ ನಮ್ಮ ಆಯುಸ್ಸನ್ನು ಹೀರುವವನು ಅಂತ ಅರ್ಥ ಇಟ್ಕೊಂಡು ಆದಿತ್ಯ ಆದಿತ್ಯ ಆದತ್ತೆ ಇತಿ ಆದಿತ್ಯ. ಯಾರು ಆದತ್ತೆ? ಅವನಲ್ಲಿ ಇರತಕ್ಕಂಥ ಶಕ್ತಿ ಇದನ್ನು ಹೀರುವುದು. ಸೂರ್ಯನಿಗೆ ಶಕ್ತಿ ಕೊಟ್ಟವರು ಯಾರು? ಆದರೆ ಕೆಂಪು ಬಣ್ಣ ಏನಿದೆ ಆ ಶಕ್ತಿ ಕೊಟ್ಟವರು ಲಕ್ಷ್ಮಿ ಮತ್ತು ಚತುರ್ಮುಖ. ಬಿಳಿ ಅಂಶ ಆ ಶಕ್ತಿ ಕೊಟ್ಟವರು ಮಹಾದೇವರು. ನೀರಿನ ಅಭಿಮಾನಿ ಅವರೇ ನೀರು ಇರೋದು ಇದೇ ಹೇಳುತ್ತಾರೆ ಅಂತ. ಹಾಗೆ ಮಣ್ಣಿನ ಕಪ್ಪು ಬಣ್ಣದ ಅಭಿಮಾನಿ ಶಿವ. ಅವರು ಇದ್ದು ಈ ಆ ಶಕ್ತಿ ಕೊಟ್ಟು ನೀರು ಹೀರಿದರು, ಆಯುಸ್ಸು ಹೀರಿದರು, ಎಲ್ಲ ಹೀರಿದರು. ಆಯುಸ್ ಹೀರುವವರೇ ಶಿವ ಸಮಾನ ಶಕ್ತಿ. ಅವರು ಆಯುಸ್ಸಿರು ಪ್ರಾಣದೇವರು ಉಸಿರಾಡಿಸಿದ್ರು ನಿಲ್ಲಿಸಿದ್ರೆ ಇಲ್ಲ ಅದರ ಸಮಾನ ಶಕ್ತಿ. ಜೀವಗಳ ಅಭಿಮಾನಿ ಪ್ರಾಣದೇವರು ಪರಮದೇವರು. ಜೀವ ಹೇಗಿರಬೇಕು ಎಲ್ಲಿರಬೇಕು ವ್ಯವಸ್ಥೆ ಅವರದು. ತಾಯಿ ಅವ್ರ ತಂದೆ ಅವನು ಇಷ್ಟೆಂಬ ಕೈಯಲ್ಲಿದೆ. ನೀರು ಹೀರೋದು, ಜೀವ ಹೀರೋದು, ಬಿಡೋದು ಎಲ್ಲ, ಮಳೆ ಬರೆಸುವುದು, ಮಳೆ ಬರದಂತೆ ಮಾಡೋದು ಎಲ್ಲ ಸೂರ್ಯನ ಕೈಯಲ್ಲಿ ಅದು ಇಲ್ಲ. ಆದ್ರಿಂದ ಅಭಾಗಾದ ಆದಿತ್ಯಸ್ಯ ಆದಿತ್ಯತ್ವ ಸೂರ್ಯನಿಗೆ ಸೂರ್ಯನ ಹೆಸರೇ ಹೊರಟೋಯ್ತು. ಸುಮ್ಮನೆ ಅರ್ಥ ಇಲ್ಲ. ಆಗಿರ್ತೀವಿ ಆದಿತ್ಯ ಅಂದ್ರೆ ಆದತ್ತೆ ಜೀವದ ಆಯುಸ್ಸನ್ನು ಇರುವವರು ಯಾರದು? ಜೀವಾಭಿಮಾನ ಸೇರಿದ್ದು ಶಿವ, ಬ್ರಹ್ಮವಾಯುಗಳು, ಲಕ್ಷ್ಮಿ ಮತ್ತು ನಾರಾಯಣರು ಅವರು ಆದಿತ್ಯರು. ಆದಿತ್ಯನೇ ಅಂತ ಈ ಹೆಸರೇ ಸುಮ್ಮನೆ ಅರ್ಥ ಇಲ್ಲದೆ ಹೆಸರಿದ್ದು. ಹಾಗಾದ್ರೆ ಆದಿತ್ಯ ಶಬ್ದದ ಮುಖ್ಯ ಅರ್ಥ ಸೂರ್ಯ ಅಂತ. ಶಿವ ಶಿವನಕ್ಕಿಂತ ಮುಖ್ಯ ಬ್ರಹ್ಮವಾಯುಗಳು, ಅತ್ಯಂತ ಮುಖ್ಯ ಲಕ್ಷ್ಮಿ, ಮತ್ತು ಬಡವು ಮುಖ್ಯವಾಗಿರ್ತಕ್ಕಂಥ ಆದಿತ್ಯ ಅಂತ ಇವರು ಹೋಗಿದ್ದ ಆಚಾರ ಪರಂಪಿಕಾರ. ಈ ಸುಮ್ಮನೆ ಮಾತಾಡೋದಕ್ಕೋಸ್ಕರ ಮಾತಿನಲ್ಲಿ ಒಂದು ತೊಡಗಿಸ್ಕೊಳ್ಬೇಕಲ್ಲ, ಅದು ಏನೋ ಶಬ್ದ ಹೇಳ್ಬೇಕಲ್ಲ, ಅದನ್ನು ನಾಮಕರಣ ಮಾಡಬೇಕಲ್ಲ. ಸೂರ್ಯ ಆದಿತ್ಯ ಅಂತ ಕರೆದೇವರು. ವಿಕಾರ ನಾಮಕ ಇದು ವಿಕೃತವಾದಂತಹ ಒಂದು ಉಚ್ಚಾರಣೆ ಅಷ್ಟೇ, ನಿಜವಾದ ಹೆಸರಲ್ಲ. ಮತ್ತೆ ಯಾಕೆ ನಿಜವಾದ ಹೆಸರು ಯಾರು? ತ್ರೀಣಿ ರೂಪಾಣಿ ದೇವ ಸತ್ಯಂ ನಾಮಧೇಯಂ ತ್ರೀಣಿ ರೂಪಾಣಿ. ಆ ಮೂರು ರೂಪಗಳಿದ್ದಾವಲ್ಲ, ಮೂರು ರೂಪಗಳ ದೇವತೆಗೆ ಬ್ರಹ್ಮವಾಯು ಶಿವ ಲಕ್ಷ್ಮಿ. ಮತ್ತು ಆ ಮೂರು ರೂಪಗಳು ಕೊಟ್ಟವರು ತ್ರೀಣಿ ರೂಪಾಣಿ, ಮೂರು ರೂಪಗಳಿಗೆ ಒಡೆಯ ನಾರಾಯಣ. ಅದೇ ನಿಜವಾದ ಅರ್ಥ ಆ ಶಬ್ದ. ಆ ಶಬ್ದ ಸತ್ಯವಾಗಿ ಮುಖ್ಯವಾಗಿ ಆ ರೂಪಗಳನ್ನ ಶಿವನಿಂದ ಚತುರ್ಮುಖ ವಾಯುಗಳನ್ನ ಲಕ್ಷ್ಮಿಯನ್ನ ಮಾತನಾಡ. ಆದಿತ್ಯ ಆದಿತ್ಯನೇ ಅಲ್ಲ, ಸುಮ್ಮನೆ ಹೆಸರು ಅಷ್ಟೇ. ಯಾಕೆಂದ್ರೆ ಇದು ಹೇಗೆ ಅಂದ್ರೆ, ಯಾವಾಗಲೂ ಕಾಣದ ಸಂಗತಿಯನ್ನ ಕಾಣುವ ಸಂಗತಿ ಮೂಲಕ ಪರಿಚಯಿಸುವುದು ಕ್ರಮ ಭಾಷಾಶಾಸ್ತ್ರದ ನಿಯಮ. ಇದು ಆತ್ಮ ಅಂತ ಶಬ್ದ ಇದೆ. ಆತ್ಮ ಅಂದ್ರೆ ಏನರ್ಥ? ಶಾಂತ ಪರಮಾತ್ಮ. ಅಂದ್ರೆ ಮಕ್ಕಳಿಗೆ ಆಗಿರೋದರ್ಥ ಆತ್ಮ ಅಂದ್ರೆ ಏನು? ಪರಮಾತ್ಮ. ಪರಮಾತ್ಮ ಅಂದ್ರೆ ಏನು ಅಂತಾರೆ? ಆತ್ಮ ಅಂದ್ರೆ ಏನು ಪರಮಾತ್ಮ? ಪರಮಾತ್ಮ ಅಂದ್ರೆ ಏನು ಅಂತ ಹೇಳ್ಬೋದು. ಏನೋ ನೀನೆಲ್ಲ ಗೊತ್ತಾಗಲ್ಲ, ಬಾಯ್ ಕೂತ್ಕೊಂಡಷ್ಟು ಹೇಳಿ ಬರುತ್ತೆ. ಅದಕ್ಕೆ ಏನ್ ಹೇಳ್ಬೇಕು? ಮೊದಲು ಕಾರಣ ಆಕಾರವನ್ನು ತೋರಿಸಿ ಕಾರಣದ ಆಕಾರವನ್ನು ಪರಿಚಯಿಸಿ ಅದಕ್ಕೆ ಆತ್ಮ ಅಂತಂದ್ರೆ ಇದೇ ಆತ್ಮ ಅಂತ ತೋರಿಸಿ ಆತ್ಮ ಶರೀರ ಮೊಬೈಲ್ ಎದುರುಗೊಳ್ಳುತ್ತೆ. ಓಹ್, ಶರೀರವೇ ಆತ್ಮ. ಮೊದಲು ಕಾಣುವ ರೂಪಕ್ಕೆ ಹೆಸರು, ಆದ್ರೆ ನಿಜ ಶರೀರ ಆತ್ಮ ಅಲ್ಲೇ ಇದೆ. ಹಾಗೆ ಆತ್ಮ ಅಂದ್ರೆ ಸೂರ್ಯ ಅಂತರ್ಗತನಾಗಿರತಕ್ಕಂಥ ಅಂಶ, ಶಿವ ಅಂತರ್ಗತ, ಬ್ರಹ್ಮವಾಯು ಅಂತರ್ಗತ, ಲಕ್ಷ್ಮಿ ಅಂತರ್ಗತ, ನಾರಾಯಣ, ಅದು ಏನಂತ ಆಗುತ್ತೆ? ಅದು ಕಾಣುತ್ತದೆ ಸೂರ್ಯ. ಅದೇ ಅದು ಆದಿತ್ಯ ಅಂದ್ರೆ ಅದರೊಳಗೆ ಆದಿತ್ಯ ಅಂತ ಆಗುತ್ತೆ. ಕಾಣುವ ರೂಪಕ್ಕೆ ಹೆಸರು ಕೊಡುವುದು ಅದು ಅರ್ಥ ಕಾಣದ ರೂಪ, ಕಾಣದ ಶಕ್ತಿ ಅದ. ಹಾಗೆ ಆತ್ಮ ಅಂದ್ರೆ ಮತ್ತೊಂದು ಇದೇ ಆತ್ಮ. ಆತ್ಮ ಅಂತಲ್ಲ, ಈಗ ಅಪ್ಪ ಅಂದ್ರೆ ಯಾರು? ಅಪ್ಪ ಅಂತ ನಾವು ತೋರಿಸಿರಲ್ಲ, ನೋಡು ಇವನು ನನ್ನ ಅಪ್ಪ. ಅಪ್ಪ ಅಂತ ತೋರಿಸಿದ್ರೆ ನಮಗೂ ತಿಳ್ಕೊಂಡೆ ಆ ಶರೀರವೇ ನನ್ನ ಅಪ್ಪ ಅಂತ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಬೇಗ ಮನೆಯಲ್ಲ ಶರೀರ ಅಲ್ಲ, ಯಾಕೆಂದ್ರೆ ಅದು ಸ್ವಲ್ಪ ನೋಡು ದೊಡ್ಡದಾದ್ಮೇಲೆ ಯಾರೋ ಸುತ್ತರು ಸತ್ತಿನ ಶರೀರವನ್ನು ಕೊಟ್ಟು ಹೋಗುವ ಅಂದರೆ ಮನೆಯ ಶರೀರ ಅಲ್ಲ. ಮೊದಲು ಆ ಶರೀರದವರೆಗೆ ನಾವು ಚಟುವಟಿಕೆ ಇತ್ತು, ಮಾತಾಡ್ತಿತ್ತು, ಯೋಚಿಸ್ತಿತ್ತು, ಓಡಾಡ್ತಿತ್ತು, ಕ್ರಿಯೆ ಜ್ಞಾನ ಕ್ರಿಯೆಗಳಿರತಕ್ಕವರೆಗೆ ನಮ್ಮ ಮನಸ್ಸು ಇದೆ, ಮೈನ್ ಅದು ಆತ್ಮ ಅಲ್ಲ. ಶರೀರದಿಂದ ಮನಸ್ಸಾತ್ಮ ಅಂತ ತಿಳ್ಕೊಂಡಿದ್ದು ದೊಡ್ಡದಾಗ್ತದೆ. ಮನಸ್ಸು ಅನ್ನೋದು ಮತ್ತೊಂದು ದೊಡ್ಡದಾಗ್ತದೆ. ಮನಸ್ಸು ಅನ್ನೋದು ಬರೀ ಇನ್ಸ್ಟ್ರೂಮೆಂಟ್, ಆ ಇನ್ಸ್ಟ್ರೂಮೆಂಟ್ ಅನ್ನು ಆಪರೇಟ್ ಮಾಡೋದಕ್ಕೆ ಹೋಗ್ಬೇಕು. ಜೀವ ಅನ್ನೋದು ನಮ್ಮ ಆತ್ಮ. ಜೀವನವು ಇಂಡಿಪೆಂಡೆಂಟ್ ಅಲ್ಲ ಅಲ್ಲ, ಅವನು ನೀವು ಸ್ವತಂತ್ರನಾದ ಒಬ್ಬ ಆಗ್ತಿದ್ದಾನೆ. ಹೀಗೆ ಒಳಗೋಗ್ಬೇಕಲ್ಲ, ಕಾಣುವುದರ ಮೂಲಕ ಕಾಣದ ಕಡೆಗೆ ಹೋಗುವಂತಹ ಭಾಷೆ ಯಾವಾಗ ಮೊದಲು ಕಾಣುವುದನ್ನು ತಿಳ್ಕೊಂಡು, ಹಾಗೆ ಶರೀರ ಅಪ್ಪನ ಶರೀರವನ್ನೇ ಅಪ್ಪ ಅಂತ ಮಗು ತಿಳ್ಕೊಂಡು, ಹಾಗೆ ಈ ಸೂರ್ಯ ಮಂಡಲವನ್ನೇ ಸೂರ್ಯ ಅಂತ ತಿಳ್ಕೊಂಡು, ಎರಡು ಕೆಂಪದ ಮಕ್ಕಳು ನಮ್ಗೆ ಇದೇ ಸೂರ್ಯ ಅಂತ ಆಗುತ್ತೆ. ಜ್ಞಾನಿಗಳಿಗೆ ಇದರೊಳಗಿರತಕ್ಕ ಶಕ್ತಿ ಸೂರ್ಯ, ದೇಹದೊಳಗಿರತಕ್ಕ ಆತ್ಮ ಶಿವ ಆತ್ಮ ಅಂತ. ಹಾಗೆ ಅದರ ಒಳಗೆ ಶಕ್ತಿ ಯಾವ ಶಕ್ತಿ? ಶಿವಶಕ್ತಿ ಇದೆ, ವಾಯುಶಕ್ತಿ ಇದೆ, ಚಿತ್ರಪುರ್ಣ ಶಕ್ತಿ ಇದೆ, ಲಕ್ಷ್ಮೀ ಶಕ್ತಿ ಇದೆ. ಕಾರ್ಡಿಯಾಲಜಿ ಇಂದ ಕಾರ್ಡಿಯಾಲಜಿ ಬಂತು. ನಮ್ಮ ಹೃದಯ ಮುಖ್ಯ, ಯಾಕೆಂದ್ರೆ ಮನುಷ್ಯ ಬದುಕಿದ್ದಾರೆ ನಮ್ಮ ಹೃದಯಹೀನ ಅಂತ. ಮತ್ತು ಜಡ್ಜಿಗಳು ಕೇಳಿದ್ದಾರೆ ಪೊಲೀಸರಿಗೆ, ತಮಿಳ್ನಾಡಿನ ಪೊಲೀಸರಿಗೆ, ಚೆನ್ನೈ ಪೊಲೀಸರಿಗೆ, ಮಸಲ್ಸ್ ಬಟ್ಟೆ ನಿಮ್ಗೆ ಏನೋ ಒಳಗೆ ಕಣ್ಣು ತುಂಬಿದೆಯೋ ಅಥವಾ ಏನಾದ್ರು ತಲೆಗಿದೆ ಇದೆಯೋ, ನಿಮ್ಮ ಹೃದಯ ಇದೆಯೋ, ಯಾವ ರೀತಿ ಟ್ರೀಟ್ ಮಾಡಿದ್ರೆ ಅರೆಸ್ಟ್ ಮಾಡುವ ಟ್ರೀಟ್ ಮಾಡೋದ ನಿರ್ದಯವಾಗಿ ಸತ್ತು ಇಲ್ಲ ನಿಮಗೆ. ಹಾಗೆ ಹೃದಯ ಅನ್ನೋದು ಬಹಳ ಮುಖ್ಯ. ಹೃದಯ ನಿನ್ನೋದು ಅಂದ್ರೆ ಕಾರಣಕ್ರಿಯೆ ನಿಂತು ಸತ್ತ, ಕೈ ಕ್ರಿಯೆ ನಿಂತು ಸತ್ತ, ಹೃದಯ ಕ್ರಿಯೆ ನಿಂತು ಸತ್ತ. ಸೊ ಸಾಯೋದು ಅಂದ್ರೆ ಮುಖ್ಯ ಹಾರ್ಟ್ ಬೀಟ್ಸ್ ನಿಂತು ಕೈಗಾರು ನಿಂತು ಬದುಕಿದಾಗ ಮನುಷ್ಯ ಕೈಗಾರು ಬಿದ್ದು ಒಂದು ಕಟ್ ಮಾಡಿದ್ರು ಬದುಕುತ್ತಾರೆ. ಆದ್ದರಿಂದ ಅದರಲ್ಲಿ ಆತ್ಮ ಶರೀರ ಶರೀರದಲ್ಲಿ ಮುಖ್ಯವಾದ ಹೃದಯ ಅದು ಆತ್ಮ. ಹೃದಯ ಯಾಕೆ ಮುಖ್ಯ ಅಂದ್ರೆ ಹೃದಯದಲ್ಲೇ ಇರುವುದಿಲ್ಲ ಥಿಂಕಿಂಗ್, ಮನಸ್ಸಿನ ಕ್ರಿಯೆ, ಆ ಮನಸ್ಸು ಮುಖ್ಯ. ಮನಸ್ಸು ಮೂಲಕ ಚಿಂತನೆ ಮಾಡುವವನು ಅದಕ್ಕಿಂತ ಮುಖ್ಯ, ಅವನಿಗೆ ಚಿಂತನೆ ಶಕ್ತಿ ಕೊಟ್ಟವರು ಅದಕ್ಕಿಂತ ಮುಖ್ಯ. ಒಳಗೆ ಒಳಗೆ ಒಳಗೆ ಹೋಗಿ ಅದನ್ನ ಆತ್ಮಶಕ್ತಿಗೆ ಬರವಂತ ಅನ್ನೋದು ಕೊನೆಗೆ ತಿಳಿಯೋದು. ಯಾವಾಗಲೂ ಹೊರಗಿನ ಫಾರ್ಮ್ ಮೊದಲು ಪರಿಚಯ ಆಗೋದು, ಆದ್ರೆ ಫಾರ್ಮ್ ಅನ್ನೋದು ಯಾವತ್ತೂ ಆ ಶಬ್ದದ ಅರ್ಥ ಅಲ್ಲ. ದ ಇನ್ನರ್ ಮೋಸ್ಟ್ ಎಸೆನ್ಸ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್. ವೆನ್ ವಿ ಆರ್ ನಾಟ್ ಏಬಲ್ ಟು ರಿಸೀವ್ ಇಟ್, ಟು ಅಂಡರ್ಸ್ಟ್ಯಾಂಡ್ ಇಟ್, ಟು ಗ್ರಾಸ್ಪ್ ಇಟ್, ವಿ ಟೇಕ್ ದ ಎಕ್ಸ್ಟರ್ನಲ್ ಫಾರ್ಮ್ ಆಫ್ ದ ಮೀನಿಂಗ್ ಆಫ್ ದ ವರ್ಡ್. ಇದಿಷ್ಟೇ ಹೊರಗಿನ ಆಕಾರವನ್ನು ಅರ್ಥ ಕೊಡೋದು ಕಿಂಡರ್ ಗಾರ್ಡನ್ ದಂಡ ತನದ ಶಿಕ್ಷಣ. ಅದಕ್ಕಿಂತ ಮೇಲೆ ಹೋಗ್ಬೇಕು ನಾವು. ನಮ್ಮ ಆಚಾರ್ಯರು ಎಲ್ಲಾ ಶಿಕ್ಷಕರು ಕಿಂಡರ್ ಗಾರ್ಡನ್ನಲ್ಲೇ ನಿಂತು ಅದೇ ಅರ್ಥವನ್ನೇ ವೇದಾರ್ಥ ಅಂತ ಇರಬಹುದು. ಆಚಾರ್ಯರು ಅದೇ ಒಳಗೋಗ್ಬೋದು. ಇದು ಎಲ್ಲ ಭಾಷೆ ವೇದಕ್ಕಲ್ಲ, ನಾವು ಮಾತಾಡುವ ಭಾಷೆ ಹೊರಗಿಂತ ಸೆನ್ಸೆ ಅರ್ಥ ಹೊರಗಿನದಲ್ಲೇ ಅಲ್ಲ. ಇಷ್ಟು ಸಿಂಪಲ್ ಆದ ಭಾಷಾಶಾಸ್ತ್ರದ ಪರಿಜ್ಞಾನ ಆಚಾರ ಬರುವವರಿಗೆ ಯಾವ ಮತಾಚಾರಗಳು ಆಗಲಿಲ್ಲ ಅಂದ್ರೆ ಹ್ಯಾಂಗ್ ಮತಾಚಾರಗಳು ಒಪ್ಪಿಕೊಳ್ಳಬೇಕು, ಹ್ಯಾಂಗ್ ಬುದ್ಧಿವಂತ ಒಪ್ಪಿಕೊಳ್ಳುವುದು. ಭಾಷಾಶಾಸ್ತ್ರ ವೇದಾಂತ ಅಲ್ಲ, ಭಾಷಾಶಾಸ್ತ್ರದ ಪರಿಜ್ಞಾನ ಸಿಂಪಲ್ ಲ್ಯಾಂಗ್ವೇಜ್. ಭಾಷೆ ಹೇಗೆ ಕನ್ನಡಕ್ಕೆ ಅಂದ್ರೆ ಹೆಸರು ನೋಡಿ, ಇಲ್ಲಿ ಅಗ್ನಿ ಆಯ್ತು, ಆದಿತ್ಯ ಆಯ್ತು, ಆಮೇಲೆ ಹೆಚ್ಚಂದ್ರಮಸೋ ರೋಹಿತಂ ರೂಪಂ ತೇಜಸ್ ತದ್ರೂಪಂ ಭವತಿ ಹೆಚ್ಚುಕ್ರಂ ತದಭಾಂ ಕೃಷ್ಣ ತದಕ್ಷಸ್ಯ ಅಪಾದಾತ್ ಚಂದ್ರತ್ವಂ ಆಚಾರಂ ಪರಂ ವಿಚಾರೋ ನಾಮಧೇಯಂ ತ್ರೀಣಿ ರೂಪಾಣಿ ಇತ್ಯೇವ ಸತ್ಯಂ. ಹಾಗೆ ಇನ್ನೊಂದು ಪರಂತಗೊಳ್ಳಿ, ಚಂದ್ರ ಚಂದ್ರನಲ್ಲಿ ಅಲ್ಲಿ ಕೆಂಪಿದೆ ಬಿಳಿ ಇದೆ ಕಂಪಿದೆ. ಕೆಂಪು ಬ್ರಹ್ಮ ಮತ್ತು ಲಕ್ಷ್ಮಿ ಸಂಬಂಧಪಟ್ಟ ಎನರ್ಜಿ, ಬಿಳಿ ವಾಯುದೇವರಿಗೆ ಸಂಬಂಧಪಟ್ಟ ಎನರ್ಜಿ, ಕಪ್ಪು ಮತ್ತು ದೇವರಿಗೆ ಅಪಾದ ಚಂದ್ರಮಸ ಚಂದ್ರ ಚಂದ್ರ ಅಂದ್ರೆ ಆಹ್ಲಾದಕ್ಕ ಅಂತ ಚರಿ ಆಗ್ತಾರೆ. ಆನಂದ ಕೊಡತಕ್ಕಂತ ಒಂದು ಬೆಳಕು, ಆನಂದ ಕೊಡತಕ್ಕ ಬೆಳದಿಂಗಳನ್ನ ನೆಲಕ್ಕೆ ಹರಿಸುವ ಮಾಡ್ತಕ್ಕ ಚಂದ್ರ ಅಲ್ಲೇ ಅದಾವ. ಈ ಮೂರು ಶಕ್ತಿಗಳು ಆನಂದ ಕೊಡ್ತಾ ಇದ್ದಾವೆ ಅದಕ್ಕೆ. ಆದ್ರಿಂದ ಚಂದ್ರ ಚಂದ್ರ ಅಲ್ಲ, ಚಂದ್ರನಲ್ಲಿ ಚಂದ್ರ ತೆಗೆದುಕೊಂಡು ಇದೀಗ ಮತ್ತೆ ವಿಚಾರ ಮಣ ವಿಚಾರ ಸುಮ್ಮನೆ ತನ್ನ ಮಾತಾಡಿದ ಹೆಸರು ಬೇಕಾದ್ರೆ ಯಾರು ಯಾರಪ್ಪ ಅಂತ ಕೇಳ್ತಾರೆ. ಹೋಗ ಅದು ಚಂದ್ರಪ್ಪ ಅಂತ ಹೇಳಿದ್ರು ಉತ್ತರ ಉತ್ತರ ಮಾತಾಡಿದ ವ್ಯವಹಾರಕ್ಕೋಸ್ಕರ ವಿಚಾರ ನಾನಾ ವಿಧವಾದ ಆಕಾರವೇ ನಾನಾ ನಾಮಧೇಯ ವಸ್ತುತ ತ್ರಿಣಿ ದೇವ ಸತ್ಯಂ ಚಂದ್ರ ಸತ್ಯ ಶಿವಚಂದ್ರ ಅದು ಚಂದ್ರಶೇಖರನೇ ಚಂದ್ರ ಮತ್ತೆ ವಾಯುದೇವರೇ ಚಂದ್ರ ಬ್ರಹ್ಮದೇವರೇ ಚಂದ್ರ ಲಕ್ಷ್ಮೀದೇವಿಯೇ ಚಂದ್ರ ಚಂದ್ರ ಲಕ್ಷ್ಮೀ ಎಲ್ಲ ಸತ್ಯ ತಗೊಂಡ್ಬರ್ತಾನೆ ಅವನೇ ಚಂದ್ರ ಅವಳೇ ನಿಜವಾದ ಆಹ್ಲಾದಕ ಶಕ್ತಿಯಾಗಿ ತೊಡಗಿಕೊಂಡಿರೋ ಎಲ್ಲರಿಗೂ ಕದಿರೀಶ ಚಂದ್ರ ರಾಮಚಂದ್ರ ಕೃಷ್ಣಚಂದ್ರ ಭಗವಂತನೇ ಚಂದ್ರ ಚಂದ್ರನಲ್ಲಿ ಚಂದ್ರತ್ವ ಇಲ್ಲ ತ್ರೀಡಿ ರೂಪಾಣಿ ಮೂರು ರೂಪಗಳ ಅಭಿಮಾನ ದೇವತೆಗಳು ಮೂರು ರೂಪಗಳನ್ನು ನಿಂತು ಸಂಭವಂತನೇ ಚಂದ್ರಶಂದ್ರ ಹಾಗೇನೆ ಯತ್ ವಿದ್ಯುತ ರೋಹಿತ ರೂಪಂ ತೇಜಸತ್ವದ ರೂಪಂ ಹೆಚ್ಚು ಗ್ರಂಥದಭಾಂ ಯತ್ಸ ಅಭಾಗ ವಿದ್ಯುತೋ ವಿದ್ಯುತ್ವಂ ಎಲ್ಲ ಬರೀ ಬೆಳಕನ್ನು ಇಟ್ಟುಕೊಂಡಿರುವುದು ಸಮಸ್ತ ದೇವತೆಗಳಿಗೆ ಪ್ರಯಾಸ ಜೀವಜಾತಕರ್ಮ ಬೆಂಕಿ ಆಯಿತು ಸೂರ್ಯ ಆಯಿತು ಚಂದ್ರ ನಿಮ್ಮೊಂದು ಆಕಾಶದಲ್ಲಿ ಬೆಳಕನೆ ಮಿಂಚಿ ಮಾಯವಾಗುವ ಕಂಡುಹೊಡೆಯಿಸುವ ಮಿಂಚು ವಿದ್ಯುತ್ ಅದರಲ್ಲಿ ವಿದ್ಯೋಧನ ಬೆಳಕನೆ ಮಿಂಚಿ ಕಂಡುಹೊಡೆಯಿಸುವಂತಹ ಶಕ್ತಿ ಇದೆ ಅದರ ವಿದ್ಯುತ್ ವಿದ್ಯುತ್ ಅಂದ್ರೆ ಕಂಡುಹೊಡೆಯಿಸುವ ಬೆಳಕು ತಪ್ಪು ವಿದ್ಯುತ್ ಅಂದ್ರೆ ಆ ಶಕ್ತಿಯಲ್ಲಿ ಮಿಂಚಿನಲ್ಲಿ ಏನಿದೆ ಅದು ಮೂರೇ ಬಣ್ಣ ಇರುವುದು ಯದ್ರೋಹಿತಂ ರೂಪಂ ವಿದ್ಯುತೋ ಎಲ್ಲೋಹಿತಂ ರೂಪಂ ತತ್ ತೇಜಸ್ತದ ರೂಪಂ ಅದರಲ್ಲಿರತಕ್ಕಂತಹ ಆ ಕೆಂಪು ಬಣ್ಣ ಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಚತುರ್ಮುಖನಿಗೆ ಸಂಬಂಧಪಟ್ಟದ್ದು ಹೆಚ್ಚು ಕ್ರಮ ತದಪ ಬಿಳಿ ಬಣ್ಣ ಬ್ರಹ್ಮದೇವರಿಗೆ ಸಂಬಂಧಪಟ್ಟದ್ದು ಯದ್ರಷ್ಣದ ಅನ್ನಸ್ಯ ಕಪ್ಪು ಬಣ್ಣ ಅನ್ನವಾದಿನಿಯಾಗಿರತಕ್ಕಂಥ ಶಿವನಿಗೆ ಸಂಬಂಧಪಟ್ಟದ್ದು ಅಪಾದ ವಿದ್ಯುತೋ ವಿದ್ಯುತ್ ವಿದ್ಯುತ್ ವಿದ್ಯುತ್ತೇ ಅಲ್ಲ ಮಿಂಚು ಮಿಂಚೇ ಅಲ್ಲ ಮಿಂಚಿದವರು ಯಾರು ಶಿವ ಮಿಂಚಿದ ವಾಯು ಮಿಂಚಿದ ಬ್ರಹ್ಮ ಮಿಂಚಿದ ಲಕ್ಷ್ಮಿ ಮಿಂಚಿದ ಇದರವರಿಗೆ ಭಗವಂತ ಮಿಂಚಿದ ಅವನು ಮಿಂಚಿ ನಮ್ಮ ಕೊಳೆಯಲೇ ಇಲ್ಲ ನಾವು ಮಿಂಚಿ ಮಿಂಚಿ ಭಗವಂತ ಭಗವಂತ ಮಿಂಚ್ತಾ ಇದ್ದಾನಪ್ಪ. ಅಂತರಂಗದ ದರ್ಶನದಲ್ಲಿ ಭಗವಂತನ ಮಿಂಚು ಹೊರಗೆ ಬೆಳೆಯಲ್ಲ. ಆಗ ಹೊರಗಿನ ಮಿಂಚಿನ ಅರ್ಥ ಆಗ್ತದೆ. ನಾನು ಅದನ್ನ ವಾಚಾರಂಭಣ ವಿಕಾರ ನಮಗೆ ಇದೆಲ್ಲ ಹೊರಗಿನ ಹೆಸರುಗಳು ಬರೀ ಮಾತುಗಾರಿಕೆ ಇದೆ. ಮತ್ತೆ ಉಪಾಡಿ ತೀರಿಸುತ್ತೆ ಭಗವಂತನ ಹೆಸರು. ಭಗವಂತನಿಂದ ನಿಯುಕ್ತರಾದ ಈ ಮೂರು ತತ್ವಗಳ ಅಭಿಮಾನಿಗಳಾಗಿರತಕ್ಕಂಥ ಲಕ್ಷ್ಮೀ ಪರಮಾಣಿ ಶಿವನೇ ಎಲ್ಲ ಶಬ್ದಗಳು ಪ್ರಪಂಚದಲ್ಲಿ ಪಂಚ ತ್ರಿಮೂರ್ತಕರಣದಿಂದ ಏನೇನು ಸೃಷ್ಟವಾಯಿತು, ಆ ಎಲ್ಲ ಅದಕ್ಕೆ ಏನೇನು ನಾಮಗಳಿವೆ, ನಾಮರೂಪೇ ವ್ಯಾಕರವಾಗಿ ಆ ರೂಪದೊಳಗೆ ಇರತಕ್ಕಂಥ ರೂಪ ಅವರದ್ದು, ನಾಮ ರೂಪವು ನಮ್ಮದಲ್ಲ, ನಾಮ ನಮಗೆ ಈ ರೂಪ ಯಾಕೆ ಬಂತು ನಮ್ಮ ನಿಮಗೆ ನಿಮಗೆ ಒಬ್ಬೊಬ್ಬರು ಒಂದೊಂದು ರೂಪ ಉಂಟಲ್ಲ. ಮನುಷ್ಯರಲ್ಲಿ ಎಲ್ಲರೂ ಒಂದೇ ರೀತಿ ಇರ್ತದೆ. ಒಬ್ಬೊಬ್ಬರು ಒಂದು ರೂಪ ಯಾಕೆ ಬಂತು, ಆಯಾ ರೂಪದಿಂದ ಶಿವ ಕನ್ನಮಯ ಕೋಶದಲ್ಲಿ ಪ್ರಾಣದೇವರು ಚತುರ್ಮುಖ ಲಕ್ಷ್ಮಿ ಮತ್ತು ಎಲ್ಲಕ್ಕಿಂತ ಹೆಚ್ಚು ನಮ್ಮ ದೇಹದೊಳಗೆ ಪಂಚಕೋಶಗಳಲ್ಲಿ ಪಂಚರೂಪನಾಗಿರುತ್ತಿರುವ ಭಗವಂತ ಈ ರೂಪದಿಂದ ಇಲ್ಲಿ ತುಂಬಿದ, ಆ ರೂಪದಿಂದ ಅಲ್ಲಿ ತುಂಬಿದ, ಆ ರೂಪದಿಂದ ಅಲ್ಲಿ ತುಂಬಿದ. ಸೊ ಅವರ ರೂಪವೇ ನಮ್ಮ ರೂಪ, ನಮ್ಮ ಶಬ್ದ ರೂಪವೇ ಇಲ್ಲ. ನಮಗೆ ತೋರಿಸೋದು ಸ್ವಲ್ಪ ಮೊರೆಯೇ ಇಲ್ಲ ಅವರ ಮೊರೆಗೆ. ಅವರು ಈಗಿನ ಮೊರೆ ಇಟ್ಟು ನಾವು ಹುಡುಕಾರೆ ಇಟ್ಟು ಕಳಿಸಿದ್ದು ಆ ಮೊರೆ ಹಾಕೊಂಡು ನಾವು ಯಕ್ಷಗಾನ ಮುಡಿಯೋರು. ನಮ್ಗೆ ಸ್ವಂತ ಮೊರೆ ಇಲ್ಲ, ಸ್ವಂತ ರೂಪ ಇಲ್ಲ, ಸ್ವಂತ ನಾಮ ಇಲ್ಲ, ಏನೂ ಇಲ್ಲ, ಎಲ್ಲ ಅವರದ್ದು. ಇಷ್ಟು ವಿವರ ಕೊಟ್ಟು ಶ್ವೇತಕೇತುವಿನ ಅಹಂಕಾರವನ್ನು ತೆಗೆಯುವುದಕ್ಕೋಸ್ಕರ ಸೃಷ್ಟಿಯ ಒಂದು ಹೊಸ ಮುಖ, ಸೃಷ್ಟಿಯ ಬಗ್ಗೆ ಒಂದು ಹೊಸ ಅಪ್ರೋಚ್ ಅನ್ನು ಕೊಟ್ಟುಬಿಟ್ಟು ಇಷ್ಟೆಲ್ಲ ಗೊತ್ತ ಅನ್ನೋದು ಅಹಂಕಾರ ಬಗ್ಗೆ ಏನು ಏನುಂಟು. ನೀವು ನಿನ್ನೇನಿಲ್ಲ, ನಿನ್ನ ಪಾಂಡಿತ್ಯ ನಿನ್ನದಲ್ಲ, ನಿನ್ನ ಅಪ್ಪ ಶ್ವೇತಕದ ಹೆಸರು ನಿನ್ನ ಹೆಸರನ್ನು ಮನೆ ಹೇಳಿದೆ. ಶ್ವೇತಕೇತು ಅನ್ನೋದು ಮುಂದೆ ಮುಖ್ಯವಾಗಿ ಶುದ್ಧವಾದ ಜ್ಞಾನ, ಪರಿಶುದ್ಧವಾದ ಜ್ಞಾನ ಅನ್ನೋದು ಒಂದು ಹೆಸರು. ಹೆಸರು ನಿನ್ನದಲ್ಲ, ರೂಪ ನಿನ್ನದಲ್ಲ, ನಿನ್ನಲ್ಲಿರುವ ವಿದ್ಯೆ ನಿನ್ನದಲ್ಲ, ನಿನ್ನ ಪಾಂಡಿತ್ಯ ನಿನ್ನದಲ್ಲ, ನಿನ್ನ ಅಹಂಕಾರ ಮಾತ್ರ ನಿನ್ನ ಉಳಿದಂತೆಲ್ಲ ಬರಲಿಲ್ಲ. ನನ್ನದು ಒಂದು ಅಹಂಕಾರ ಒಂದು ಹೊರತಂದಿತ್ತು, ಉಳಿದಂತೆಲ್ಲ ಭಗವಚ್ಛತ್ವಗಳ ಒಳಗೆ ನಾನಾವಿದ್ದಿದ್ದ ಯಜ್ಞದೇವ ಮೂತಿ ಮತ್ಸಂ ಶಿವನು ಉದ್ದಿನ ದೈವ ಮಾತತ್ವ ದೇವ ಭಗವಚ್ಛತ್ವ ಮಮ ತೇಜೋಂಶ ಸಂಭವ. ನಿನ್ನಲ್ಲಿ ವಿದ್ಯೆಯ ಒಂದು ಅಭಿವ್ಯಕ್ತಿ, ವಿದ್ಯಾಶಕ್ತಿ ಅಭಿವ್ಯಕ್ತಿ ರೂಪನಾಗಿ ಭಗವಂತ ಭೂತ ಏನೋ ಬಂದಿದ್ದ ನಿನ್ನ ಕಾಟು ಭಗವಂತ ವಿಡ್ರಾ ಮಾಡಿಬಿಟ್ರೆ ವಿದ್ಯೆಯನ್ನ ಏನಿಲ್ಲ ಮಾಡಿಕೊಂಡೆ ತಗೊಂಡ್ಕೊಂಡೆ ಹೀಗೆ ಅಹಂಕಾರ ಮಾಡಬಾರದಪ್ಪ. ಅವನು ಕೊಟ್ಟರೆ ಉಂಟು ಅಪ್ಪ ದೊಡ್ಡ ವಿದ್ವಾಂಸರು ಅನೇಕ ಕಾಲದಲ್ಲಿ ತಾವು ಓದಿದ್ದನ್ನು ಒಂದು ನೆನಪಿಸಿಕೊಳ್ಳಿಕ್ಕೂ ಆದರೆ ತಾವು ಏನನ್ನು ಮನಸ್ಸು ಯೋಚಿಸಲು ಹೇಳಿದ್ದು ಆದರೆ ವಿಧಿಸಿದ ಒದ್ದಾರಿ ಕೈಯೇರಿಸಿದ್ದನ್ನು ನೋಡಿದ್ದ ಕಲೆ ವಿಡ್ರಾ ಮಾಡಿಬಿಟ್ಟ, ಮಾಕ್ಷತ್ರಿಯನ್ನು ವಿಡ್ರಾ ಮಾಡಿಬಿಟ್ಟ, ಸ್ಮರಣಶಕ್ತಿಯನ್ನು ವಿಡ್ರಾ ಮಾಡಿಬಿಟ್ಟ, ಒಂದು ನೆನಪಾಗಲಾರದು, ಹೇಳಲಿಕ್ಕೆ ಶಬ್ದ ನೆನಪಾಗಲಾರದು, ವಿಷಯ ಮನಸ್ಸಿನಲ್ಲಿ ಸುಮ್ಮನೆ ಅಳೋದು. ಇನ್ನು ಹಳೆಯ ಪಂಡಿತರನ್ನು ನೋಡಿದ್ದೇನೆ, ಜಗತ್ಪ್ರಸಿದ್ಧನಾದಂತಹ ರಾಹುಲ್ ಸಾಂಸ್ಕೃತಿಯ ರೂಪ ಸಾಂಸ್ಕೃತಿ ನಮ್ಮ ರಾಹುಲ್ ಸಾಂಸ್ಕೃತಿಯ ಬಹಳ ದೊಡ್ಡ ವೇದ ವೈದಿಕ ಬ್ರಾಹ್ಮಣ ಮನೆಯಾದರೆ ವೈದಿಕ ವೇದದಲ್ಲಿ ಪರಿಶ್ರಮಿಸ್ತಾರೆ. ಕಮ್ಯುನಿಸ್ಟ್ ಆದ, ಕಾಂಗ್ರೆಸ್ ಆದ, ಬೌದ್ಧ ಧರ್ಮ ಸೇರಿದ, ಮನೆಗೆ ಸಾಯವಾದ ಯಾವುದೂ ಇಲ್ಲ. ಯಾರು ಬಂದರು ಕಂಡು ಸಾಂಸ್ಕೃತಿ ಆದ್ರೆ ಗೊತ್ತಾಯ್ತಾ ಏನು ಇಲ್ಲ ಸುರಿಸಿದ ಅಹಂಕಾರ. ದೊಡ್ಡ ವಿದ್ವಾಂಸ ಇಂಟರ್ನ್ಯಾಷನಲ್ ಸ್ಕಾಲರ್ ಈ ಜಗತ್ತು ದೊಡ್ಡ ವಿದ್ವಾಂಸ ಅಂತ ಕೊಂಡಾಡಿದ್ದು ಸಾಯುತ್ತಾರೆ. ಏನು ಹೇಳಬೇಕು ಅಂತ ತಿಳಿದು ಅದೇ ಸರ್ ನಾನು ಈ ಶಿವರಿಗೆ ಯೋಚನೆ ಮಾಡಿದ್ದೆ ತಪ್ಪಪ್ಪ ಅಲ್ಲ ಕೆಲವು ಕೊಟ್ಟಿದ್ದೇನೆ ಅವರು ಹೇಳಿದ ಬಿಟ್ಟಿಲ್ಲ ದೈವ. ಅದರಿಂದ ಯಾವ ಇದ್ದಾಳಿಗೆ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಕ್ವಾಲಿಟಿಯ ಬಗ್ಗೆ ಅದು ನಮ್ಮದಲ್ಲವೇ ಅಲ್ಲ, ಅದು ಭಗವಂತನ ಕರುಣೆ ಅಷ್ಟೇ. ಇದರ ಬಗ್ಗೆ ಅಹಂಕಾರ ಪಡಬೇಕಂತ ಒಂದು ವಿಷಯ ನೆನಪಾಗ್ತದೆ. ಆದ್ರಿಂದ ಏನು ಮಾಡಬೇಕು ನೆನಪಾಗುತ್ತೆ ಮತ್ತೆ ನಾವು ಅಷ್ಟೇ ಏನು ಮಾಡ್ಲಿಕ್ಕಿಲ್ಲ. ಒಂದು ನಾವು ಮಾತಾಡ್ತಾ ಇರುವಾಗ ಒಂದು ವಿಷಯ ಮಾತಾಡ್ತಾ ಇರ್ತೇವೆ, ಆ ಯಾವ ವಿಷಯ ಮಾತಾಡಿಸಿ ಮಾಡಿದೆ ಅಂತ ಮಾಡ್ತೀವಿ. ಕಡೆಗೆ ಎಂತು ನೀವು ಮಾತಾಡಿದ ಎಂತ ಹೇಳಿ ಕೇಳೋದು ಎಂತ ಹೇಳ್ತಾರೆ ನಮ್ಗೆ ನೆನಪಾಗುದಿಲ್ಲ. ಅವ್ರು ಕೇಳೋದು ಎಂತ ಹೇಳೋದು ಇರ್ಬಾರ್ದು ಕಡೆಗೆ ಅದು ಮತ್ತೆ ನೆನಪಾಗ್ತಾರೆ ಮಾತಾಡೋದು. ಎಲ್ಲಿದೆ ನಮ್ಮ ಸ್ಮರಣ ಶಕ್ತಿ, ಎಲ್ಲಿದೆ ನಮ್ಮ ಪಾಂಡಿತ್ಯ, ಎಲ್ಲ ಒಂದು ಸಂಚವನ್ನು ಹಾಕ್ ಮಾಡಿದ್ರೆ ಏನಿದೆ. ಅದರಿಂದ ನಮ್ಮಲ್ಲಿ ಇರತಕ್ಕಂಥ ಯಾವುದೇ ಒಂದು ಎಕ್ಸ್ಕ್ಲೂಸಿವ್ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿಗೋಸ್ಕರ ಅಹಂಕಾರ ಪಡಬೇಕು. ವೇದಾಂತದ ಮುಖ್ಯ ಗುರಿ ಮನುಷ್ಯನನ್ನು ಅಹಂಕಾರದಿಂದ ಕಳಚು. ಆದರೆ ಇವತ್ತು ಮತ್ತು ವೇದಾಂತದ ಅಧ್ಯಯನವೇ ಅಹಂಕಾರ ಕಾರಣವಾಗುತ್ತಿತ್ತು. ಬಹಳ ದೊಡ್ಡ ದುರಂತ. ದೇವರಿಂದ ದೂರ ಹೋಗುವುದಕ್ಕೆ ವೇದಾಂತವೇ ಟೆಕ್ಸ್ಟ್ ಬುಕ್ ಆಗಿದೆ. ಯಾವುದರಿಂದ ನಾವು ಅಹಂಕಾರವನ್ನು ಬೆಳೆಸಿಕೊಳ್ಳಬೇಕು, ಅದರಿಂದೇ ಅಹಂಕಾರ ಬೆಳೆಸಿದರೆ ಮತ್ತೆ ಪ್ರತಿ ಒಂದರಲ್ಲಿ ಭಗವಂತನ ಭಾರತೀಯವನ್ನು ಅರಿತು ನಾವು ಏನೂ ಅಲ್ಲ, ಒಂದು ಶೂನ್ಯ ಅನ್ನೋ ಎಚ್ಚರವನ್ನು ನಮ್ಮಲ್ಲಿ ತುಂಬುವುದಕ್ಕೋಸ್ಕರವೇ ವೇದಾಂತ ಇದೆ. ಆದ್ದರಿಂದ ನಾವು ಹೆಚ್ಚು ಹೆಚ್ಚು ವೇದಾಂತವನ್ನು ನಿರ್ಮಿಸಿಕೊಂಡಷ್ಟು ಹೆಚ್ಚು ಹೆಚ್ಚು ಅಹಂಕಾರಹೀನತೆ ಅಹಂಕಾರದಿಂದ ಕಳಚಿಕೊಳ್ಳುವ ಶರಣಾಗತಿ ಬರಬೇಕು. ಅಂಥ ಮಗನನ್ನ ಶರಣಾಗತಿಗಳಿಗೆ ಕೊಂಡೊಯ್ಯಲಿಕ್ಕೆ ಉದ್ದಾರಕ ಬಳಸಿದ ತಂತ್ರ ಆ ಸೃಷ್ಟಿಯ ಮೂಲ ರಹಸ್ಯ ಅತ್ಯದ್ಭುತ. ನಾನು ಮೊನ್ನೆ ಹೇಳಿದೆ, ಈ ಪಾಶ್ಚಾತ್ಯರಿಗೆ ಸೃಷ್ಟಿಯ ಮೂಲ ಏನು ಅನ್ನೋದು ನಮಗೆ ತಿಳಿಯೋದಿಲ್ಲ, ಭಾರತದ ಋಷಿಗಳಿಗೆ ತಿಳಿದಿತ್ತು ಎಂಬಂತ ಒಬ್ಬ ಬರೀತಾನೆ ಅಂತ ಹೇಳಿ ನಾನು ಪಾಶ್ಚಾತ್ಯ ಸೂಮ್ ಸೈಂಟಿಸ್ಟ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಇದು ಸುಮ್ಮನೆ ಇಮ್ಯಾಜಿನರಿ ಅಲ್ಲ, ಅಂತರ್ದರ್ಶನ ಇಲ್ಲದೆ ಹೇಳಿಕ್ ಬರುವುದಿಲ್ಲ, ಈ ಮಾತುಗಳನ್ನ ಕಲ್ಪನೆ ಮಾಡಿಕೊಂಡು ಹೇಳಿಕ್ ಬರುವಂತದಲ್ಲ. ಅಂಥ ಒಂದು ದೊಡ್ಡ ಸಂಪತ್ತನ್ನ ಕೊಟ್ಟಿರತಕ್ಕಂಥ ವೇದ ಕಾಲದ ಋಷಿಗಳಿಗೆ ಮಾಡಿದ್ರು. ಈ ಪ್ರಾತಃ ಕಾಲದ ಚಿಂತನವನ್ನು ಮುಗಿಸೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮನೋಬಲ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾನಂ ಬ್ರಹ್ಮ ನಿರಾಗುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂತೇಸ್ತು ತದಾತ್ಮನಿ ನಿರತೇಯಂ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮನೋಬಲ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾನಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ತೇಯಸ್ತು ತದಾತ್ಮನಿ ನಿರತೇಯಂ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಬೆಳಿಗ್ಗೆ ಎಲ್ಲ ವಸ್ತುಗಳ ಎಲ್ಲ ಜೀವಜಾತಿಗಳಲ್ಲಿ ಕರ್ಣದಿಂದ ಮಣ್ಣು ನೀರು ಬೆಂಕಿ ಈ ಮೂರರ ಸಮಷ್ಟಿಯಿಂದ ಸೃಷ್ಟವಾದ ಈ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಹೆಸರು ಕೂಡ ಆ ಮಣ್ಣು ನೀರು ಬೆಂಕಿಯ ನಿಯಾಮಕ ಶಕ್ತಿಗಳಾಗಿರತಕ್ಕಂಥ ಶಿವ, ಪ್ರಾಣದೇವರು, ಚತುರ್ಮುಖ ಮತ್ತು ಲಕ್ಷ್ಮಿ ಅವರಿಗೆ ಸಂಬಂಧಪಟ್ಟದ್ದು. ಈ ಎಲ್ಲ ನಾಮಗಳು ಇವರ ನಾಮಗಳು ಸೇರಿ ಇವರೆಲ್ಲರಿಗೂ ನಿಯಾಮಕನಾಗಿರ್ತಕ್ಕಂತಹ ಭಗವಂತನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಅಪಾಗಾದ ಗ್ರೇರಕೃತ್ವಂ, ಅಪಾಗಾದ ಆದಿತ್ಯಸ್ಯ ಆದಿತ್ಯತ್ವಂ, ಅಪಾಗಾದ ಚಂದ್ರಮಸಂದ್ರತ್ವಂ, ಅಪಾಗಾದ ವಿದ್ಯುತ್ತೋ ವಿದ್ಯುತ್ವಂ, ಯಾವುದಕ್ಕೂ ಯಾವ ಹೆಸರು ಮೂಲಭೂತವಾಗಿ ಇಲ್ಲ. ಮುಖ್ಯವಾಗಿ ಎಲ್ಲ ಹೆಸರುಗಳು ಕೂಡ ಆ ಅಭಿಮಾನಿ ದೇವತೆಗಳಿಗೆ ಸಲ್ಲುವಂತಹದ್ದು. ಅಭಿಮಾನಿ ದೇವತೆಗಳಿಗಿಂತಲೂ ಮುಖ್ಯವಾಗಿ ಅವರೊಳಗೆ ಇರತಕ್ಕಂತಹ ಅಂತರ್ಯಾಮಿಗೆ ಸಂಬಂಧಪಟ್ಟು ಹೀಗೆ ಯಾವುದೇ ಒಂದು ವಸ್ತುವಿನಲ್ಲಿ ಇರತಕ್ಕಂತಹ ಶಕ್ತಿ, ಆಕಾರ ಮತ್ತು ಹೆಸರು ಮೂರು ಕೂಡ ಅದು ಅದಕ್ಕಿಂತ ಮುಖ್ಯವಾಗಿ ಅದರ ಅಭಿಮಾನಿಗಳಿಗೆ ಸಂಬಂಧಪಟ್ಟದ್ದು, ಅದಕ್ಕಿಂತ ಮುಖ್ಯವಾಗಿ ಅಂತರ್ಯಾಮಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಶಕ್ತಿ ಭಗವಂತನು, ಆ ವಸ್ತುವಿಗೆ ಆಕಾರ ಭಗವಂತನಿಂದ ಬಂದು, ಶಕ್ತಿ ಆಕಾರ ಬಣ್ಣ ರೂಪ ಭಗವಂತನಿಂದ ಬಂದದ್ದು, ನಾಮ ಭಗವಂತ. ಹೀಗೆ ನಾಮರೂಪಾತ್ಮಕವಾದ ಪ್ರಪಂಚದಲ್ಲಿ ಅವು ಯಾವುದೇ ಒಂದು ವಸ್ತುವಿಗೆ ಅದರದ್ದೇ ಆದ ಸ್ವತಂತ್ರವಾದ ಶಕ್ತಿಯಾಗಲಿ ನಾಮವಾಗಲಿ ಇಲ್ಲ. ಇಷ್ಟು ಮಾತನ್ನ ಶ್ವೇತಕೇತುವಿಗೆ ಅವನ ತಂದೆ ಉದ್ದಾಲಕ ವಿವರಿಸಿದಂತಹ ಭಾಗವನ್ನು ನಾವು ಬೆಳಿಗ್ಗೆ ನಿನ್ನೆ ನೋಡಿದ್ದೆವು. ಅದನ್ನ ಜ್ಞಾನಿಗಳೆಲ್ಲ ಹೀಗೆ ಪರಂಪರೆಯಿಂದ ಉಪಾಸನೆ ಮಾಡಿಕೊಂಡು ಬಂದಿದ್ದಾರೆ ಅನ್ನುವ ಮಾತನ್ನ ಉದ್ದಾಲಕ ಶ್ವೇತಕೇತುವಿನ ಬಗ್ಗೆ ಹೇಳ್ತಾನೆ. ಏತದ್ಭಸ್ಮ ಏತದ್ ವಿದ್ವಾಂಸ ಆಗುವುದು ಪೂರ್ವೆ ಮಹಾಶಾಲಾ ಮಹಾಶ್ರೋತ್ರಿಯ, ಇದು ನನ್ನ ಒಬ್ಬನ ಅನ್ನಿಸಿಕೆ ಅಲ್ಲ. ಯಾವುದೇ ಒಂದು ಸಂಗತಿ ಒಬ್ಬನಿಗೆ ಮಾತ್ರ ಕೊಡದರೆ ಅದು ಪ್ರಮಾಣ ಆಗುವುದಿಲ್ಲ. ಇರಬಹುದು. ಒಂದು ಸಂಗತಿ ಒಬ್ಬನಿಗೆ ಮಾತ್ರವಾದದ್ದು, ಇದ್ಯಾರಿಗೂ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಅದು ಅವನದ್ದೇ ಹಲ್ಯೂಸಿನೇಷನ್, ಅವನದ್ದೇ ಭ್ರಮೆ ಇರಬಹುದು, ಅವನದ್ದೇ ಕನಸು ಹಗಲು ಕನಸು ಇರಬಹುದು. ಆದರೆ ನನಗೇನು ಒಂದು ಅನಿಸಿತು, ಆ ನನ್ನ ಅನಿಸಿಕೆ ನಿಮಗೂ ಹತ್ತು ಜನರಿಗೂ ಅನಿಸಿದ್ರೆ ಅದು ಭ್ರಮೆ ಆಗುವುದಿಲ್ಲ. ಯಾಕಂದ್ರೆ ನನ್ನ ಹಲ್ಯೂಸಿನೇಷನ್, ನನ್ನ ಮಾನಸಿಕವಾದ ವಿಭ್ರಮ ಅಲ್ಲ. ಹತ್ತು ಜನರ ಸಂವಾದ ಇದೆ, ಹತ್ತು ಜನರಿಗೂ ಒಂದೇ ಸಂಗತಿ ಏಕರೂಪ ಕಾಣಬೇಕಾಗಿದ್ರೆ ಏನೋ ಸತ್ಯಾಂಶ ಇರಬೇಕು. ಆದ್ದರಿಂದ ಶ್ವೇತಕೇತುವಿನ ಹತ್ರ ಅವನ ತಂದೆ ಉದ್ದಾರಕ್ಕೆ ಹೇಳ್ತಾನೆ, ಇದು ನನ್ನ ಒಬ್ಬನ ಅನಿಸಿಕೆ ಅಲ್ಲ. ಏತದ್ವಾಂಸ್ಮವೈತದ್ ಈ ಸಂಗತಿ ಏನಿದೆ ಅದು ಹಾಸ್ಮವೈ, ಮೂರು ಪ್ರಸಿದ್ಧಿವಾಚಕವಾದ ಪದಗಳನ್ನು ಬಳಸ್ತಾನೆ. ಅಂದ್ರೆ ಇದು ಅತ್ಯಂತ ಪ್ರಸಿದ್ಧವಾದ ಸಂಗತಿ. ಎಲ್ಲ ಹೆಸರುಗಳು ಭಗವಂತನಿಗೆ ಸಂಬಂಧಪಟ್ಟದ್ದು, ಯಾಕೆಂದ್ರೆ ಅದರಲ್ಲಿರತಕ್ಕಂತಹ ಶಕ್ತಿ ರೂಪ ಆಕಾರ ಎಲ್ಲ ಭಗವಂತನಿಗೆ ಸಂಬಂಧಪಟ್ಟ. ಅದರ ಹೆಸರು ಅವನದ್ದೇ ಅನ್ನತಕ್ಕಂತಹ ಸಂಗತಿ ಅದು ವೈದಿಕ ಪರಂಪರೆಯ ಉಪಾಸನೆ ಮಾಡತಕ್ಕ ಋಷಿಗಳಲ್ಲಿ ತುಂಬಾ ಪ್ರಸಿದ್ಧವಾದ ಸಂಗತಿ ಅಂತ. ಏತದ್ವೈತದ್ದು ಯಾರೆಲ್ಲ ಹೇಳಿದ್ದಾರೆ, ವಿದ್ವಾಂಸ ಹಾಗೂ ಪೂರ್ವೇ ಹಿಂದಿನ ಜ್ಞಾನಿಗಳಾದ ಎಲ್ಲಾ ಋಷಿಗಳು ಈ ಮಾತನ್ನು ಹೇಳಿದ್ದಾರೆ. ವಿದ್ವಾಂಸ ಪೂರ್ವೇ ಹಿಂದಿನ ವಿದ್ವಾಂಸರು ಜ್ಞಾನಿಗಳು ಈ ಮಾತನ್ನ ಬಹಳ ಕರಾರುಮುಕ್ಕಾಗಿ ಖಚಿತವಾಗಿ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ. ಯಾರು ಇದರ ಬಗ್ಗೆ ವಿವಾದ ಮಾಡಲಿಲ್ಲ. ಎಂತಹ ಹಿಂದಿನ ವಿದ್ವಾಂಸರು, ಮಹಾಶಾಲಾಹ ಮಹಾಶ್ರೋತ್ರಿಯಾಹ ಅಂತ ಅದನ್ನು ವಿಶೇಷಪಡ್ತಾರೆ. ಜ್ಞಾನಿಗಳಲ್ಲಿ ಎರಡು ಕ್ರಿಯೆ, ಎರಡು ವಿಧವಾಗಿರತಕ್ಕಂಥ ನಾವು ಗಮನಿಸಬೇಕಾದ ಅಂಶ ಎರಡು. ಒಂದು ಜ್ಞಾನ, ಒಂದು ಕ್ರಿಯೆ ಆಕ್ಷನ್. ಜ್ಞಾನ ಇರುವವರು ಎಲ್ಲರೂ ಅವರು ವಿದ್ವಾಂಸರಲ್ಲ. ಯಾಕೆಂದ್ರೆ ಯಾರ ಜ್ಞಾನ ಅದು ಆಚರಣೆಗೆ ಬರಲಿಲ್ಲ, ಅವರು ಬರೀ ಬುಕ್ಕಿಷ್ಟ ನಾಲೆಜ್ ಅಂತ ಇನ್ನೊಬ್ಬರನ್ನು ಮೋಸ ಮಾಡೋದಕ್ಕೋಸ್ಕರ ಹೇಳುವುದು. ಅದರಿಂದ ಮಹಾಶಾಲಾಹ ಮಹಾಶ್ರೋತ್ರಿಯ, ತುಂಬಾ ಓದಿದವರು ಮತ್ತು ತಾವು ಓದಿದ್ದನ್ನು ಏನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವವರು, ಎರಡು ಬೇಕು, ಕೃತಿ ಆಚರಣೆ. ಅದರಿಂದ ಹಿಂದೆ ಆಚರಣೆಗೆ ಆಚಾರ ಅನ್ನುವ ಶಬ್ದ, ಆಚಾರ ಅಂದ್ರೆ ಆಚರಣೆ. ಆಚಾರವಂತರು ಅಂದ್ರೆ ಏನು, ಅವರು ಏನನ್ನು ತಿಳ್ಕೊಂಡಿದ್ದಾರೆ ಅದನ್ನು ನಡೆದು ತೋರಿಸುವವರು ಅಷ್ಟೇ. ಆಚಾರವಂತರು ಅಂದ್ರೆ ಅವರು ಅವರ ಅನಿಸಿಕೆಯನ್ನ ಇನ್ನೊಬ್ಬರಿಗೆ ಮಾಡಿ ಅಂತ ಹೇಳೋದಲ್ಲ, ತಾವು ಮಾಡಿ ಇನ್ನೊಬ್ಬರಿಗೆ ತೋರಿಸು ಮಾಡಿ ಅಂತ ಹೇಳೋದಲ್ಲ, ಕೃತಿಯಿಂದ ಮಾಡಿ ಇನ್ನೊಬ್ಬರಿಗೆ ಅದರಿಂದ ಸ್ಫೂರ್ತಿ ಬಯಸುವವರು ಅವರನ್ನು ಆಚಾರವಂತರು. ಆಚಾರ ಅಂದ್ರೆ ಆಚಾರ ಅಕ್ಷರ. ನಮ್ಮ ಅರಿವು ಎಲ್ಲವೂ ಕೃತಿ ರೂಪದಲ್ಲಿ ಬರಬೇಕು. ಕೃತಿ ರೂಪದಲ್ಲಿ ಬರದೆ ಬರೇ ಮಾತಿನ ರೂಪದಲ್ಲಿ ಇದ್ರೆ ಅದಕ್ಕೆ ಕೃತ ಮತ್ತು ಸತ್ಯ ಅಂತ. ಕೃತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತಮ್ಮ ಮಮತು ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ಅಂದ್ರೆ ಋತ ಮತ್ತು ಸತ್ಯಕ್ಕೆ ಏನು ವ್ಯತ್ಯಾಸ? ಋತ ಅಂದ್ರೆ ಒಂದು ವಸ್ತು ಹೀಗಿದೆಯೋ ಹಾಗೆ ಅದನ್ನು ತಿಳ್ಕೊಳ್ಳು, ಯಥಾರ್ಥವಾದ ಜ್ಞಾನ. ಬರೇ ಜ್ಞಾನ ಇದ್ರೆ ಸಾಕು, ಅದು ಸತ್ಯ ಆಗಲಿ. ಸತ್ಯ ಅಂದ್ರೆ ನಾವು ತಿಳಿದದ್ದನ್ನ ಅನುಷ್ಠಾನಕ್ಕೆ ತರುವುದು. ಆಕ್ಷನ್ ಈಸ್ ಸತ್ಯ, ನಾಲೆಜ್ ಈಸ್ ಋತ, ಆಕ್ಷನ್ ಈಸ್ ಸತ್ಯ. ಋತಂ ವದಿಷ್ಯಾಮಿ ಅಂದ್ರೆ ನಾನು ಏನನ್ನ ತಿಳ್ಕೊಂಡಿದ್ದೇನೋ ಅದನ್ನ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಹೇಳ್ತೇನೆ. ಅಷ್ಟೇ ಅಲ್ಲ, ಸತ್ಯಂ ಯಾವುದನ್ನ ನಾನು ಆಚರಣೆಗೆ ತಂದಿದ್ದೇನೋ ಅದನ್ನು. ಅದರಿಂದ ವೃತ ಮತ್ತು ಸತ್ಯ ಜೀವನದಲ್ಲಿ ಎರಡೂ ಬೇಕು. ವೃತಂಚ ಸ್ವಾಧ್ಯಾಯ ಪ್ರವಚನೇಜ ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಜ. ತೈತ್ರಿಯ ಪರಿಷತ್ತು ಬಹಳ ಮುಖ್ಯವಾಗಿ ಮೊದಲು ಶಾಸ್ತ್ರಾಧ್ಯಯನ ಮಾಡು, ಜ್ಞಾನ ಸಂಪಾದಿಸು, ಸಂಪಾದಿಸಿದ ಜ್ಞಾನವನ್ನ ಆಚರಣೆಗೆ ತಾ. ವೃತ ಮತ್ತು ಸತ್ಯ, ಇದು ಬರೇ ವೃತ ಬರೇ ಸತ್ಯವೂ ಉಪಯೋಗ ಇಲ್ಲ. ಯಾಕೆಂದ್ರೆ ಆಚರಣೆ ಇದೆ, ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ. ಆಚರಣೆ ಇದೆ, ಜ್ಞಾನ ಇಲ್ಲ, ಅದು ಉಪಯೋಗ ಇಲ್ಲ. ಜ್ಞಾನ ಇದೆ, ಆಚರಣೆ ಇಲ್ಲ, ಅದು ಉಪಯೋಗ ಇಲ್ಲ. ಅದರಿಂದ ವೃತ ಮತ್ತು ಸತ್ಯ ಮೊದಲು ತಿಳ್ಕೋಬೇಕು, ತಿಳಿದು ಮಾಡಬೇಕು. ಇದೇ ಛಾಂದೋಗ್ಯದಲ್ಲೇ ಪ್ರಾರಂಭದಲ್ಲಿ ಬಂದಿತ್ತಲ್ಲ, ಯದೇವ ವಿದ್ಯೆಯ ಕರೋತಿ ವಿದ್ಯೆಯ ಕರೋತಿ, ತಿಳಿದು ಮಾಡು. ಹಾಗಾಗಿ ಇಲ್ಲಿ ಅದನ್ನು ಹೇಳ್ತಾರೆ ಮಹಾಶ್ರೋತ್ರಿಯ ಮಹಾಶಾಲಾ. ಮಹಾಶಾಲಾ ಅಂದ್ರೆ ದೊಡ್ಡ